ನಿಟ್ಟಿನಲ್ಲಿದೆ ವಾಲ್ಮೀಯ ಉಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಉಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ. ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗೆಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಕೆರೆಗಳ ಸಂರಕ್ಷಣೆ ಕುರಿತು ವಾಲ್ಮಿ ಸಂಸ್ಥೆಯ ಸಮಾಜ ವಿಜ್ಞಾನ ಹಾಗೂ ಕೃಷಿ ಅರ್ಥಶಾಸ್ತ್ರದ ಸಮಾಲೋಚಕರಾಗಿರುವ ಡಾ ರಮೇಶ್ ಜಿಬಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕೆರೆಗಳು ನಮ್ಮ ಜೀವನದ ಜೀವನಾಡಿಗಳು. ಕೆರೆಗಳ ಇದ್ದಲ್ಲೆಲ್ಲ ಸಮೃದ್ಧಿ ಇರ್ತದ ಅನ್ನುವಂತಹ ಮಾತು ನಮಗೆಲ್ಲರಿಗೂ ಗೊತ್ತು. ಹಿಂದೆ ನಮ್ಮ ದೇಶದೊಳಗೆ ಸಾಕಷ್ಟು ಕೆರೆಗಳು ಇದ್ದು ಆ ಕೆರೆಗಳ ಮೂಲಕ ಸಮೃದ್ಧಿ ಎಲ್ಲ ಕಡೆನೂ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕೆರೆಗಳು ನಶಿಸಿ ಹೋಗ್ತಾ ಇದ್ದಾವೆ, ಅವುಗಳ ಸಂರಕ್ಷಣೆ ಆಗ್ತಾ ಇಲ್ಲ. ನೂರಾರು ಕೆರೆಗಳು ಈಗ ಒಂದು ಎರಡು ಅನ್ನುವಂತಹ ಲೆಕ್ಕಕ್ಕೆ ಬಂದಾವ. ಇಂಥ ಒಂದು ಸನ್ನಿವೇಶದೊಳಗೆ ನಮಗೆ ಸಿಗುವಂತಹ ಅಮೂಲ್ಯವಾದಂತಹ ನೀರನ್ನ ಸಂಗ್ರಹ ಮಾಡುವುದಕ್ಕೆ ಕೆರೆಗಳು ಇಲ್ಲದೇ ಇರುವುದರಿಂದ ನಾವೆಲ್ಲ ಕಷ್ಟಕ್ಕೆ ಸಿಲುಕೊಂಡಿದ್ದೀವಿ. ಕೃಷಿಗೆ ಕೆರೆಗಳ ಒಂದು ಸಮೃದ್ಧಿ ಬಹಳ ಮುಖ್ಯವಾದಂತಹದ್ದು. ನಾವು ಬೆಳೆ ಬೆಳಿಬೇಕು ಅಂತಂದ್ರೆ ಕೆರೆಗಳ ನೀರು ನಮಗೆ ಬಹಳ ಸಹಾಯಕ ಬರ್ತದೆ. ಇಂಥ ಒಂದು ಕೆರೆಗಳ ಸಂರಕ್ಷಣೆ ಬಗ್ಗೆ ನಾವು ಇವತ್ತಿನ ದಿವಸ ಎಂದೂ ಇರಲಾರದಂತಹ ಕಾಳಜಿಯನ್ನ ತಗೊಳ್ಬೇಕಾಗಿದೆ ಮತ್ತು ಹೊಸ ಕೆರೆಗಳ ನಿರ್ಮಾಣ ಕೂಡ ನಾವು ಮಾಡಬೇಕಾಗಿದೆ. ಈ ನಿಟ್ಟಿನೊಳಗೆ ಕೆರೆಗಳ ಸಂರಕ್ಷಣೆ ಬಗ್ಗೆ ವಿಚಾರ ಮಾಡುವುದಕ್ಕೆ ಮತ್ತು ಈ ಸಂರಕ್ಷಣೆಯ ಸಂದರ್ಭದೊಳಗೆ ಸವಾಲುಗಳೇನದಾವ, ಪರಿಹಾರಗಳೇನದಾವ, ಈ ಎಲ್ಲ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಲ್ಮಿ ಒಳಗೆ ಸಮಾಜ ವಿಜ್ಞಾನ ಅದರ ಜೊತೆಗೆ ಕೃಷಿ ಅರ್ಥಶಾಸ್ತ್ರದ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ರಮೇಶ್ ಜಿಬಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಮೇಶ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ಕೆರೆ ಸಂರಕ್ಷಣೆ ಇತ್ತೀಚಿನ ದಿವಸಗಳಲ್ಲಿ ನಾವು ಕಾಳಜಿಪೂರ್ವಕವಾಗಿ ಮಾಡಬೇಕಾದಂತಹ ಒಂದು ಕೆಲಸ ಆಗಿದೆ. ಈಗಾಗಲೇ ನಾವು ವಿಚಾರ ಮಾಡಿದಂಗೆ ಕೆರೆಗಳ ಸಂಖ್ಯೆ ಕ್ಷೀಣ ಆಗ್ತಾ ಇದೆ. ಮುಖ್ಯವಾಗಿ ನಗರ ಪಟ್ಟಣದೊಳಗೆ ಎಲ್ಲ ಲೇಔಟ್ಗಳನ್ನು ಮಾಡಿ ಮನೆಗಳನ್ನು ಕಟ್ಟಿಸಿ ಕೆರೆಗಳು ಇರಲಾರದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ಕೆರೆಗಳ ರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಿನ ಕೆಲಸ. ಹೌದು ಸರ್, ಅದು ಕೆರೆ ಸಂರಕ್ಷಣೆ ಎಂದ ತಕ್ಷಣ ಬರೋದೇ ಇರುವ ಕೆರೆಗಳೆಲ್ಲ ಕ್ಷೀಣ ಆಗ್ತಾ ಇದೆ. ಯಾಕೆಂದ್ರೆ ನಗರ ಮತ್ತು ಮುಖ್ಯವಾಗಿ ಪಟ್ಟಣಗಳ ವಿಶಾಲ ಆಗ್ತಿರೋದ್ರಿಂದ ಅಲ್ಲಿ ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅವುಗಳ ರಕ್ಷಣೆ ಮತ್ತೆ ಅವುಗಳ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನ ಕೂಡ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಈಗ ಹಳೆ ಇದ್ರೆಲ್ಲ ಕೆರೆ ಕಟ್ಟಿಸ್ತು ಮತ್ತೆ ಅವು ಕಾರಣ ನೀರು ಸಂಗ್ರಹಣೆ ಮಾಡಿಕೊಂಡು ಅಲ್ಲಿ ತಕ್ಕನಾಗಿ ವ್ಯವಸಾಯ ಮಾಡಲಿಕ್ಕೆ ಮಾಡಿರ್ತಾರೆ. ಆದ್ರೆ ಕೆರೆ ಇವಾಗ ಸ್ವಾಭಾವಿಕವಾಗಿ ಬರುವ ಮಳೆ ನೀರನ್ನ ಸಂಗ್ರಹಿಸಿಟ್ಕೊಂಡು ಅದ್ರ ಜೊತೆಗೆ ಅಂತರ್ಜಲ ಮಟ್ಟ ಕೂಡ ಏರಿಸಿಕೊಂಡು ಕೆರೆಗಳಿಗೆ ನೀರು ಹರಿಸಿ ಅಲ್ಲಿ ಒಂದು ಬೆಳೆ ಆಗಿರ್ಬೋದು ಅಥವಾ ಕುಡಿಯೋದಿಕ್ಕೆ ಮತ್ತೆ ಬಟ್ಟೆ ಮತ್ತೆ ಊರಿನ ಗ್ರಾಮಸ್ಥರಿಗೆ ಅದನ್ನ ನೀರಿನ ಪೂರೈಕೆ ಮಾಡಲಾಗ್ತಿತ್ತು. ಬಟ್ ಇಂದಿನ ದಿನಗಳಲ್ಲಿ ಅದು ಕೆರೆಗಳು ಕಡಿಮೆ ಆಗಿರೋದ್ರಿಂದ ಅದು ಒಂದು ಸಂರಕ್ಷಣೆ ಒಂದು ಸವಾಲಾಗಿದೆ. ನಮ್ಮ ರೈತರಿಗಂತೂ ಅಥವಾ ನಮ್ಮ ಸಾರ್ವಜನಿಕರಿಗೆ ಕೆರೆ ಮಹತ್ವ ಅಂತೂ ತಿಳಿದಿದ್ದೇ ಅದ. ಆದರೂ ಕೂಡ ಕೆರೆ ಬಗ್ಗೆ ಒಂದ್ ಸ್ವಲ್ಪ ತಾವು ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಡಬೇಕು. ಕೆರೆ ಊರುಗಳಲ್ಲಿ ಕೆರೆಗಳೇ ಕೃಷಿಯ ಮೂಲ, ಮತ್ತೆ ಅದು ಕುಡಿಯುವ ನೀರನ್ನು ಕೂಡ ಮೂಲವಾಗಿದೆ. ಕೆರೆ ಕಟ್ಟೆಗಳು ನಾಡಿನ ಜೀವನಾಡಿಗಳಾಗಿದೆ. ಅಲ್ಲಿ ರೈತಾಪಿ ಜನರು ಉಸಿರು ಮತ್ತು ಸಾಮೂಹಿಕ ಕ್ರಿಯಾಶೀಲತೆಯ ಸಂಕೇತವಾಗಿದೆ. ಆದರೆ ಎಲ್ಲೋ ಗುಡ್ಡದ ಮೇಲಿನ ನೀರನ್ನು ಹೊರತೆ ಕಂಡು ಅದಕ್ಕೊಂದು ಪುಷ್ಕರಣಿಯ ಮುಹೂರ್ತ ಕೊಟ್ಟು ಅಲ್ಲಿ ಹಿರಿಯರ ಯೋಜನಾ ಪರಿ ಮತ್ತು ನಮ್ಮ ಅರಿವನ್ನು ಮೀರಿದ್ದು ಕೆರೆಯನ್ನು ಕಟ್ಟುವುದರಲ್ಲಿ ಅದನ್ನು ಕಟ್ಟಿದ ಮೇಲೆ ಉಳಿಸಿಕೊಳ್ಳೋದು ಕೂಡ ಅಸಹಾಯಕತೆ ನಮ್ಮಲ್ಲಿ ಬಂದೊದಗಿದೆ. ಆದರೆ ಜನರು ಸಂಘಟನೆಗೊಂಡು ಅವುಗಳ ರಕ್ಷಣೆಗೆ ಇಳಿದಾಗ ಮಾತ್ರ ಕೆರೆ ಸಂರಕ್ಷಣೆ ಸಾಧ್ಯವಾಗಿದೆ. ರಮೇಶ್ ಅವರೇ, ನಾವು ನೋಡ್ತಾ ಇದ್ದೀವಿ ನಮ್ಮ ಇತಿಹಾಸದೊಳಗ ಅನೇಕ ರಾಜರು ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾ ಇದ್ರು, ಅದರ ಮೂಲಕವಾಗಿ ಜನರಿಗೆ ನೀರಿನ ಒಂದು ಸರಬರಾಜು ವ್ಯವಸ್ಥೆ ಆಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಹೌದು ಸರ್. ಆ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ತಿಳುವಳಿಕೆ ನೀಡ್ತೀರಿ? ಕೆರೆಗಳ ವಿನ್ಯಾಸ ಮತ್ತು ಸುತ್ತಲೂ ಎತ್ತರದ ಬದು ಮತ್ತು ಜಲರಾಶಿ ಆ ಕೆರೆಯ ಸಾಮರ್ಥ್ಯ ಮೀರುತ್ತಿದ್ದಂತೆ ಹೆಚ್ಚಿನ ಅರಿವು ಕೆರೆಯ ಯಾವ ಭಾಗಕ್ಕೂ ಧಕ್ಕೆಯಾಗದಂತೆ ಕೋಡಿಯರದಂತೆ ಹೊರ ಮಾರ್ಗ ನಿರ್ಮಿಸಿ ನಮ್ಮ ಹಿಂದಿನ ರಾಜರುಗಳು ಅದನ್ನ ಸರಿಯಾಗಿ ನಿರ್ಮಾಣ ಮಾಡಿರ್ತಿದ್ರು ಆ ತರದಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನೋಡಲು ಸಿಗೋದಿಲ್ಲ. ಬಟ್ ಇದರ ವಿನ್ಯಾಸ ಮತ್ತೆ ಕಲೆ ಅಗಾಧವಾದದ್ದು. ಯಾಕೆಂದ್ರೆ ಅವಾಗ ರಾಜರ ಕಾಲದಲ್ಲಿ ಅದು ಕೆರೆಗಳ ನಿರ್ಮಾಣನ ನಮ್ಮ ಪೂರ್ವಜರು ಮತ್ತು ಸಾಮಾನ್ಯ ಹಾಗೂ ರಾಜ ಮಹಾರಾಜರುಗಳು ಕೆರೆಗಳ ಮೇಲೆಯೇ ಅವಲಂಬಿತರಾಗಿದ್ರು. ಮತ್ತೆ ಆಳುವವರು ಮತ್ತು ಜನಪರ ಕಾಳಜಿ ಇರೋದ್ರಿಂದ ಪರಿಸರಕ್ಕೆ ಧಕ್ಕೆ ಆಗದಂಗೆ ಅದನ್ನ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ರು. ಆದ್ರೆ ಬರುವ ಮಳೆಯೇ ನಮಗೆ ಜಲ ಮೂಲವೆಂದಾಗ ಅದರ ಮೇಲೆ ಅದನ್ನು ಅಲ್ಲಲ್ಲಿ ಸಂಗ್ರಹಿಸಿದಾಗಲೇ ಕೂಡ ಜೀವ ಸಂಕಲನ ರಕ್ಷಿಸಬಹುದಾಗಿದೆ. ಹಿಂದಿನ ನಾಯಕರು ನದಿ ಕೆರೆ ಕೊಳ್ಳಗಳಿಗೆ ಸೀಮಿತವಾಗಿದ್ದರೆ ವಿನಃ ಬಾವಿಗಳ ವಿಚಾರ ಹಾಗೂ ಕಡಿಮೆ, ಆದರೆ ಇತ್ತೀಚೆಗೆ ಕೊಳಬೆಗಳ ಸಂಖ್ಯೆ ಹೆಚ್ಚಾಗಿರ್ತದೆ, ಆದ್ರಿಂದ ಕೆರೆಗಳ ಸಂಖ್ಯೆ ಕೂಡ ಕ್ಷೀಣಿಸುತ್ತದೆ. ಆದ್ದರಿಂದ ನಾವು ಕೆರೆಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಅಂದ್ರೆ ಕೆರೆ ಏನು ಇದ್ರೆ ಅದರಿಂದ ಇಡೀ ಒಂದು ಸಮುದಾಯಕ್ಕೆ ಒಳ್ಳೆಯ ಒಳ್ಳೆಯ ಜೀವನ ಸಿಗುವುದು ಸಾಧ್ಯ. ಕೃಷಿಗೆ ಬಳಕೆ ಆಗ್ತದೆ, ಜಾನುವಾರುಗಳಿಗೆ ಬಳಕೆ ಆಗ್ತದೆ. ಈಗ ಕೆರೆಯ ಪ್ರಾಮುಖ್ಯತೆ, ಕೆರೆಯ ಮಹತ್ವದ ಬಗ್ಗೆ ಹಿಂದೆ ನಮ್ಮ ಇತಿಹಾಸದೊಳಗೆ ಏನಿತ್ತು ಅದರ ಬಗ್ಗೆ ಹೇಳಿದ್ರಿ. ಈಗಿನ ಸದ್ಯದ ಒಂದು ಪರಿಸ್ಥಿತಿ ಒಳಗ ಕೆರೆಗಳು ಎಂಥ ಪಾತ್ರವನ್ನು ಆಡ್ತಾವಂತೆ? ನಮ್ಮ ರಾಜ್ಯದಲ್ಲಿ ಒಟ್ಟು 37,126 ಕೆರೆಗಳಿದ್ದವು. ಆ ಪೈಕಿ ಈಗ ಓನ್ಲಿ 4,839 ಕೆರೆಗಳು ಮಾತ್ರ ಸರ್ವೆ ಆಗಿದ್ದಾವೆ. ಮತ್ತೆ ರಾಜ್ಯದಲ್ಲಿ ಸುಮಾರು 6,000 ಕೆರೆಗಳು ಒತ್ತುವರಿ ಆಗಿದ್ದಾವೆ. KSRSAC ಇದರ ಸಹಾಯದಿಂದ ಉಪಗ್ರಹ ಆಧಾರಿತ ನಕ್ಷೆಗಳನ್ನು ತಯಾರಿಸಿ ಅದರ ಚಿತ್ರ ಮತ್ತು ನಕ್ಷೆಗಳನ್ನ ಸರ್ವೆಯಿಂದ ನಾವು ಸೀಮಾ ಗಡಿರೇಖೆ ಗುರುತಿಸಿಕೊಂಡು ನಿರ್ವಹಣೆ ಮಾಡೋದು ಅನಿವಾರ್ಯವಾಗಿದೆ. ಯಾಕೆಂದ್ರೆ ಕೆರೆಗಳ ಸಂಖ್ಯೆ ಕ್ಷೀಣಿತವಾಗ್ತಿರೋದ್ರಿಂದ. ಅದೇ ತರನಾಗಿ ಕರ್ನಾಟಕದಲ್ಲಿ ಹಲವು ನದಿ ಮತ್ತು ಕೆರೆಗಳಿರೋದ್ರಿಂದ ಇವು ನೀರಿನ ಮೂಲ ಆಧಾರವಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 37,000 ಕೆರೆಗಳು ಇದ್ರೂ ಕೂಡ ಇವುಗಳಲ್ಲಿ ಬೃಹತ್ ಮತ್ತು ಮಧ್ಯಮ ಹಾಗೂ ಸಣ್ಣ ಗಾತ್ರದ ಕೆರೆಗಳಂತ ವಿಂಗಡಿಸಲಾಗಿದೆ. ಅದರಲ್ಲಿ ಮಧ್ಯಮ ಮತ್ತು ಸಣ್ಣ ನೀರಾವರಿ ಇವುಗಳು ತಾಲೂಕು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ. ಅದೇ ತರನಾಗಿ ಅವುಗಳಿಗೆ ಸಂಬಂಧಿಸಿದ ಇಲಾಖೆಗಳು ಕೂಡ ಇವುಗಳ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕರ್ನಾಟಕದಲ್ಲಿ ಶೇಕಡ 6.36% ಕೆರೆ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ. ಅದರಲ್ಲಿ 685,000 ಹೆಕ್ಟೇರ್ ಪ್ರದೇಶ ನೀರಾವರಿ ಕೆರೆಯಿಂದ ಆಗ್ತಾ ಇದೆ. ಅದೇ ತರನಾಗಿ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆಶ್ರಿತ ನೀರನ್ನು ಅವಲಂಬಿಸಿದೆ. ಅದರಲ್ಲಿ ರೈತರು ಕೇವಲ ಕೆರೆ ನೀರು ಮತ್ತು ಕೊಳವೆ ಬಾವಿ ನೀರನ್ನು ಅವಲಂಬಿಸಿ ಕೃಷಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಕೆರೆಗಳು ನಮ್ಮ ರಾಜ್ಯದ ಹೆಮ್ಮೆಯ ಕೆರೆಗಳಾಗಿವೆ. ಅವುಗಳೆಂದರೆ ಮೋತಿ ತಲಾಬ್ 90 ಕೆರೆ, ಶಾಂತಿಸಾಗರ ಸೂಳೆಕೆರೆ, ರಾಮಸಾಗರ, ಮದಗ ಮಾಸೂರು ಕೆರೆ, ಹೊಸಪೇಟೆಯಲ್ಲಿರುವ ದಾರೋಜಿ ಕೆರೆ, ರಾಯರ ಕೆರೆ, ರಾಜಪುರಂ ಕೆರೆ, ವಾಟದ ಹೊಸಹಳ್ಳಿ ಕೆರೆ, ಹೀಗೆ ಹಲವಾರು ಕೆರೆಗಳಿವೆ. ಬಾಗಲಕೋಟೆಯಲ್ಲೂ ಕೂಡ ಮುಚ್ಚಕಂಡಿ ಕೆರೆ, ವಿಜಯಪುರ ಜಿಲ್ಲೆಯಲ್ಲಿ ಮಮದಾಪುರ ಕೆರೆ ಕೂಡ ನಾವು ಕಾಣಬಹುದಾಗಿದೆ. ಅಂದ್ರೆ ಕೆರೆ ಪ್ರಾಮುಖ್ಯತೆ ಇವತ್ತಿನ ದಿವಸ ತುಂಬಾ ಇದೆ. ಅದು ಅವುಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಈಗ ಕೆರೆಗಳಿಂದ ಜೀವ ಸಂಕುಲಗಳ ಏನು ರಕ್ಷಣೆ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತೀರಿ? ರಾಜ್ಯದಲ್ಲಿ ಹೆಚ್ಚಿನ ನೀರಾವರಿ ಪ್ರದೇಶ ಕೆರೆಗಳ ಮೇಲೆ ಅವಲಂಬಿತರಾಗಿದ್ದರಿಂದ ಹಳ್ಳಿಗಳಲ್ಲಿ ಕುಡಿಯುವ ನೀರು ಮತ್ತು ದನಕರುಗಳು ಕೃಷಿಗೆ ನೀರನ್ನು ಬಳಸಿಕೊಳ್ತಾ ಇದ್ದಾರೆ. ಕೆರೆಗಳು ವಿನಾಶದ ಹಂತ ತಲುಪಿರುವ ಆಶ್ಚರ್ಯಕರವಾದ ಸಂಗತಿನೇ ಕೂಡ. ಆದರೆ ಭೂಕಬಳಿಕೆ, ಸವಳು ಜವಳು, ಹೂಳು ತುಂಬಿಕೊಳ್ಳೋದ್ರಿಂದ ಕೆರೆ ದುರಸ್ತಿಯಾಗದೆ ಇರುವಂತಹ ಪರಿಸ್ಥಿತಿ ತಲುಪಿದ್ದಾವೆ. ಅದರಲ್ಲಿ ಹಳ್ಳಿ ಹಾಗೂ ನಗರಗಳಲ್ಲಿ ಕೆರೆಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ಜಲಚರಗಳಾದ ಕಪ್ಪೆ, ಮೀನು, ಬಾತುಕೋಳಿ, ಪ್ರಾಣಿ ಪಕ್ಷಿಗಳ ವಾಸಸ್ಥಾನಕ್ಕೆ ಕಂಟಕ ಪ್ರಾಯವಾಗಿರುವುದು ಶೋಚನೀಯ ಸಂಗತಿಯಾಗಿದೆ. ಕೆರೆಗಳು ಹಳ್ಳಿಗಳ ಆಸ್ತಿ, ಅವುಗಳ ನಿರ್ವಹಣೆ ಹಾಗೂ ಸ್ವಚ್ಛತೆ ಫಲಾನುಭವಿಗಳ ಕರ್ತವ್ಯ. ಅವುಗಳನ್ನು ಪೀಳಿಗೆಗೆ ಅಂತ್ಯಗೊಳಿಸದೆ ಮುಂದಿನ ಪೀಳಿಗೆಗೆ ಅಮೂಲ್ಯ ಕೊಡುಗೆಗಳನ್ನು ನೀಡಬಹುದು. ಅದು ನಮ್ಮ ಕರ್ತವ್ಯ ಕೂಡ. ಹೌದು. ಈಗ ಕೃಷಿ ಒಳಗ ಕೆರೆ ನೀರನ್ನ ಯಾವ ರೀತಿ ನಾವು ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಬಹುದು? ಕೆರೆಗಳಿಂದ ಕೃಷಿ ಮಾಡಲು ಅನುಕೂಲವಾಗಿದ್ದು ನೀರಾವರಿ ಮೂಲವನ್ನಾಗಿಸಲು ಕಾಲುವೆಗಳು, ವಾರಬಂದಿ, ರೋಲ್ಸ್ಗಳನ್ನು ಕೃಷಿ ಮಾಡಲು ಬಳಸುವುದರಿಂದ ಕೆರೆ ನೀರಿನ ಸಮರ್ಪಕ ಬಳಕೆ ಸಾಧ್ಯವಾಗುತ್ತದೆ. ಅದಲ್ಲದೆ ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಮಾಡಲು ಕೂಡ ಸಹಾಯಕವಾಗಿದೆ. ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಮೀನುಗಾರಿಕೆಗೆ ಅನುಕೂಲ ಮಾಡಿಕೊಡಲಾಗಿದೆ. ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆ ವತಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೂಡ ಪ್ರಾರಂಭಿಸಿದ್ದು, ಹಳ್ಳಿಗಳಲ್ಲಿ ನೀರಿನ ಮೂಲವಾದ ಕೆರೆಗಳಿಗೆ ನೀರು ತುಂಬಿಸಿ ಕೃಷಿ, ಕುಡಿಯಲು, ದನಕರುಗಳಿಗೆ ನೀರು ಮೂಲವನ್ನಾಗಿಸಿದೆ. ಇದಲ್ಲದೆ ಹಲವು ಕೆರೆ ನಿರ್ವಹಣೆ ಮತ್ತು ಮರುಪೂರ್ಣ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಳಿಸಲಾಗಿದೆ. ಕೆರೆ ನೀರನ್ನು ನಾವು ಸಾಕಷ್ಟು ಕಾರ್ಯಗಳಿಗೆ ಬಳಸ್ತಾ ಇದ್ದೀವಿ, ಅವುಗಳ ಬಗ್ಗೆ ಹೇಳಬಹುದಾ? ಕೆರೆ ನೀರಿನಿಂದ ನಾವು ನರ್ಸರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇ ತರನಾಗಿ ಅರಣ್ಯ ಪಾಲನೆಯಲ್ಲೂ ಕೂಡ ಕೆರೆ ನೀರನ್ನು ಬಳಸ್ತಾ ಇದ್ದಾರೆ. ಕೋಳಿ ಸಾಕಾಣಿಕೆಗಳು ಕೂಡ ರೈತರು ಕೆರೆ ನೀರನ್ನು ಬಳಸ್ತಾ ಇದ್ದಾರೆ. ಹಾಗೆಯೇ ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ಕೆರೆ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ಸಮುದಾಯದಲ್ಲಿ ಕುಡಿಯುವ ನೀರು ಮತ್ತು ಗೃಹ ಬಳಕೆ, ಮೀನು ಸಾಕಾಣಿಕೆ ಮತ್ತು ಇಟ್ಟಿಗೆ ನಿರ್ಮಾಣ ಉದ್ದಿಮೆ, ಇಷ್ಟು ಉಪಯೋಗಗಳನ್ನು ನಮ್ಮ ಕೆರೆ ನೀರಿನಿಂದ ನಾವು ಪಡೆಯಬಹುದು. ಸಾಕಷ್ಟು ಉಪಯೋಗಗಳಾದವ. ಹೌದು ಸರ್. ಇಷ್ಟೆಲ್ಲ ಪ್ರಯೋಜನ ಮತ್ತು ಆದಾಯ ಕೆರೆಯಿಂದ ಇರುವಾಗ ಫಲಾನುಭವಿಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ಕೆರೆಯ ಸಂರಕ್ಷಣೆ ಮಾಡುವಲ್ಲಿ ಜನಸಮೂಹವನ್ನು ಜಾಗೃತಗೊಳಿಸಬೇಕಾಗುತ್ತದೆ. ಜಲಾನಯನ ಹಾಗೂ ಅಚ್ಚುಕಟ್ಟು ಪ್ರದೇಶದ ಜನರನ್ನು, ಕೆರೆಯ ಎಲ್ಲ ಪ್ರಯೋಜನದಾರರನ್ನು ಸಂಘಟಿಸಿ ಕೆರೆಗೆ ಆಗುತ್ತಿರುವ ಅನ್ಯಾಯ ಮತ್ತು ಆತಂಕಗಳನ್ನು, ಸಂಪೂರ್ಣ ಕೆರೆಯ ರಕ್ಷಣೆಯನ್ನು ಜಲ ಸದ್ಬಳಕೆಗೆ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕೆರೆ ಸಂರಕ್ಷಣೆಗೆ ಸರ್ಕಾರ ಕಾನೂನಾತ್ಮಕ ಸಲಹೆ ಮತ್ತು ಸೂಚನೆಗಳನ್ನು ಮತ್ತು ಮಾರ್ಗದರ್ಶನ ಅಷ್ಟೇ ಅಲ್ಲದೆ ಸಹಾಯಧನವನ್ನು ಕಲ್ಪಿಸಲು ಮುಂದಾಗಿದೆ. ಈಗ ಕೆರೆಗಳ ವಿನ್ಯಾಸಕ್ಕೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಏನು ಕಾರಣಗಳಾದವಂತೀರಿ ರಮೇಶ್ ಅವರೇ? ಕೆರೆ ವಿನ್ಯಾಸಕ್ಕೆ ಆಗ್ತಿರುವ ಅನ್ಯಾಯದಲ್ಲಿ ಮುಖ್ಯ ಕಾರಣಗಳು, ಜನ ಸಮುದಾಯವು ಅವುಗಳ ಅವಲಂಬನೆಯಿಂದ ವಂಚಿತವಾಗಿದ್ದು, ಮತ್ತೆ ಜನಸಂಖ್ಯಾ ಸ್ಫೋಟದಿಂದಾಗಿ ನಿವೇಶನಗಳು ಮತ್ತು ವಿಸ್ತೀರ್ಣ ಹೆಚ್ಚಾಗ್ತಾ ಇದೆ. ಅದೇ ತರನಾಗಿ ಕೆರೆಗಳ ನೇರ ಬಳಕೆ ಇರದೆ ಅಪರೋಕ್ಷ ಬಳಕೆ ಆಗ್ತಿದೆ, ಅಂದ್ರೆ ಅಪರೋಕ್ಷವಾಗಿ ಅವರು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ತಿದ್ದಾರೆ. ಅದೇ ತರನಾಗಿ ನಾಗರಿಕರಿಗೆ ಪರ್ಯಾಯ ಕಲ್ಪಿಸಿರುತ್ತಾರೆ. ಉದ್ದಿಮೆಗಳ ನಿರ್ಮಾಣ ಹಾಗೂ ಗಣಿಗಾರಿಕೆ, ಮತ್ತೆ ಜಲಾನಯ ಪ್ರದೇಶದ ಆಕ್ರಮಣ, ಮತ್ತೆ ಕೃಷಿ ಭೂಮಿಯಲ್ಲಿ ರಾಸಾಯನಿಕ ಬಳಕೆಯಿಂದ ಅದರ ಕೆರೆಗಳ ವಿನ್ಯಾಸ, ಮತ್ತೆ ಅಲ್ಲಿ ಹೆಚ್ಚು ಕಳೆ ಮತ್ತು ಹೂಳು ತುಂಬಿಕೊಳ್ಳೋದು ಹೆಚ್ಚಾಗ್ತದೆ. ಇತ್ತೀಚಿನ ದಿವಸಗಳಿಗೆ ನಾವು ನೋಡ್ತಾ ಇದ್ದೀವಿ, ಕೆರೆಗಳು ನೀರು ಒಟ್ಟು ಮಲಿನ ಆಗ್ತಾ ಇದೆ, ಅದರೊಳಗೆ ಕೆರೆಗಳ ನೀರು ಕೂಡ ಏನು ಹೊರತಲ್ಲ. ಕೆರೆಗಳ ಮೇಲೆ ಮಾಲಿನ್ಯ ಮತ್ತು ಕೈಗಾರಿಕೀಕರಣ ಮತ್ತು ನಗರೀಕರಣದ ದುಷ್ಪರಿಣಾಮಗಳು ಏನದಾವಂತೀರಿ? ಕೆರೆಗಳು ವಿವಿಧ ನೀರಿನ ಮೂಲಗಳು, ವರ್ಷದಿಂದ ವರ್ಷಕ್ಕೆ ನಗರೀಕರಣ ಮತ್ತು ಕೈಗಾರಿಕೀಕರಣದಿಂದ ಮಾಲಿನ್ಯವಾಗ್ತದೆ. ಕೈಗಾರಿಕೀಕರಣದಿಂದ ಉಪಯೋಗಿಸಿದ ಒಂದು ಹೊರಬಿಡುವ ನೀರನ್ನು ನದಿ ಮತ್ತು ಹಳ್ಳ ಕೆರೆಗಳಿಗೂ ಸೇರಿಸುವುದರಿಂದ ಲಿಥಿಯಂ ಸೈನೈಡ್ ಮುಂತಾದ ಖನಿಜಾಂಶಗಳು, ಹಾನಿಕಾರಕ ವಸ್ತುಗಳು ನೀರಿಗೆ ಸೇರಿ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾವೆ. ಹಾಗೆಯೇ ಇದರಿಂದ ಜಲಚರ ಪ್ರಾಣಿಗಳಾದಂತಹ ಮೀನು, ಕಪ್ಪೆ, ಹಾವು ಸಾವಿಗೀಡಾಗ್ತವೆ. ನಗರೀಕರಣದಿಂದ ಜನಸಂಖ್ಯೆಯ ಹೆಚ್ಚಳದಿಂದ ಜೊತೆಗೆ ಪರಿಸರ ಮಾಲಿನ್ಯ, ನೀರಿನ ಮಾಲಿನ್ಯ ಉಂಟಾಗ್ತಾ ಇದೆ. ಅದೇ ತರನಾಗಿ ಜನರು ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲೆಂದರಲ್ಲಿ ಬಿಸಾಡ್ತಾ ಇದ್ದಾರೆ, ಅದು ನೀರಿಗೆ ಸೇರಿ ಮಾಲಿನ್ಯ ಉಂಟು ಮಾಡ್ತಾ ಇದೆ. ಹಾಗೆಯೇ ಕೆರೆಯ ನೀರು ಕೆಟ್ಟ ವಾಸನೆ ಬರುವುದರಿಂದ ಜನರ ಒಂದು ವಾಸಸ್ಥಾನಕ್ಕೂ ಕೂಡ ತೊಂದರೆಯಾಗ್ತದೆ. ಇದೆಲ್ಲ ಕೆರೆಗೆ ಕೊಳಚೆ ನೀರನ್ನು ನೇರವಾಗಿ ಸೇರಿಸುವುದರಿಂದ ನೀರು ಮಲಿನವಾಗ್ತಾ ಇದೆ. ಆದ್ದರಿಂದ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಸೇರಿಸುವುದು ಉತ್ತಮವಾಗಿದೆ. ಕೆರೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಅವಶ್ಯಕವಾಗಿದೆ. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವುದು ಕಡ್ಡಾಯವಾಗಬೇಕಿದೆ, ಮತ್ತು ತ್ಯಾಜ್ಯ ವಸ್ತುಗಳನ್ನು ಕೆರೆಗಳಿಗೆ ಸೇರಿಸುವುದನ್ನು ತಡೆಗಟ್ಟುವುದು ಎಲ್ಲ ಜನರ ಕರ್ತವ್ಯವಾಗಿದೆ. ಈಗ ಕೆರೆಗಳ ಸಂರಕ್ಷಣೆ ಮಾಡಬೇಕು ಮತ್ತು ಮಾಲಿನ್ಯ ದಿಂದ ಅವುಗಳನ್ನು ಮುಕ್ತ ಮಾಡಬೇಕು ಅಂತಂದಾಗ ಏನು ಪರಿಹಾರ ಮಾರ್ಗಗಳಾದವಂತೀರಿ? ಸಾಮಾನ್ಯ ಜನರು ಕೂಡ ಕೆರೆಗಳ ಅವಶ್ಯಕತೆ ಮತ್ತು ವಿಶಿಷ್ಟತೆ ಅರಿಯಲು ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಹಾಗೂ ಆಡಳಿತ ಅಧಿಕಾರಿಗಳ ಕರ್ತವ್ಯವಾಗಿದೆ. ಕೆರೆ ಸಂರಕ್ಷಣೆ ಹಾಗೂ ನಿರ್ವಹಣೆ ಅನಿವಾರ್ಯವಾಗಿರುವುದರಿಂದ ಬಳಕೆದಾರರೆಲ್ಲ ಸಂಘಟಿತರಾಗುವುದು ಹಾಗೂ ಆ ಸಂಘಟನೆಗೆ ಒಂದು ಕಾನೂನಾತ್ಮಕ ಸಿಂಧುತ್ವ ನೀಡುವುದು ಅನಿವಾರ್ಯವಾಗಿದೆ. ಅದೇ ತರನಾಗಿ ಕೆರೆಗಳಿಗೆ ಮುಖ್ಯವಾಗಿ ಬತ್ತಿ ಹೋದ ಕೊಳವೆ ಬಾವಿಗಳ ಮರುಪೂರ್ಣ ಸಾಧ್ಯವಾಗಿದ್ದು, ಕೆರೆಗಳನ್ನು ನದಿ ನೀರಿನಿಂದ ಮರುಪೂರ್ಣಗೊಳಿಸಿ ಬತ್ತಿ ಹೋದ ಬಾವಿಗಳು, ಕಲ್ಯಾಣಿಗಳು ಮತ್ತು ಕೊಳವೆ ಬಾವಿಗಳು, ಸಣ್ಣ ಪುಟ್ಟ ನೀರಿನ ಮೂಲಗಳನ್ನು ತುಂಬಿಸುವ ಕಾರ್ಯವನ್ನು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯಿಂದ ಕೈಜೋಡಿಸಿ ಕಾರ್ಯಪ್ರವೃತ್ತರಾಗಬೇಕಿದೆ. ಅದೇ ತರನಾಗಿ ಇಂದಿನ ಜಲಸಂಕಟದ ಸಂದರ್ಭದಲ್ಲಿ ನೀರು ಅಮೂಲ್ಯ ಆಸ್ತಿ, ಅವುಗಳ ಮೂಲಗಳ ಸಂರಕ್ಷಣೆ ಎಲ್ಲರ ಹೊಣೆಗಾರಿಕೆ. ಪ್ರತಿಯೊಬ್ಬರು ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆ ಮಾಡುವುದು ಮುಖ್ಯವಾಗಿದೆ. ಆದರೆ ಅದೇ ತರನಾಗಿ ಜನರು ಈಗ ಜಾಗೃತರಾಗದಿದ್ದಲ್ಲಿ ಹಳ್ಳಿಯ ನಗರಗಳ ನೀರಿನ ಮೂಲಗಳು ಕೂಡ ವಿನಾಶ ಕಟ್ಟಿಟ ಬುತ್ತಿಯಾಗಿದೆ. ಅದೇ ತರನಾಗಿ ಕೆರೆಗಳು ಹಳ್ಳಿಗಳ ಅಮೂಲ್ಯ ಸಂಪತ್ತು, ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಕೆರೆಗಳ ವಿನಾಶ ಉಳಿವು ನಮ್ಮ ಕೈಯಲ್ಲೇ ಇರುವುದು. ಅದನ್ನು ನಾವು ಸಮಾಜದ ಅಮೂಲ್ಯ ಸಂಪನ್ಮೂಲಗಳೆಂದು ಪರಿಗಣಿಸಿ ಎಲ್ಲರೂ ಸ್ವಯಂ ಆಸಕ್ತಿಯಿಂದ ಕೆರೆಗಳ ರಕ್ಷಣೆ ನಿರ್ವಹಣೆಯಲ್ಲಿ ಭಾಗಿಯಾಗುವುದು ಸಮಾಜದ ಯಾವ ಶಕ್ತಿಯ ಮೊರೆ ಹೋಗಲಾರೆವು. ಅದೇ ತರನಾಗಿ ಕೆರೆಗಳ ಒಂದು ಸಹಕಾರ ಕಾಯ್ದೆಯ ಮುಖಾಂತರ ನಾವು ಕೆರೆ ನೀರು ಬಳಕೆದಾರ ಸಂಘಗಳನ್ನು ಕೂಡ ಮಾಡಿಕೊಳ್ಳೋದ್ರ ಮುಖಾಂತರ ನಾವು ಕೆರೆಗಳ ಸಂರಕ್ಷಣೆಯನ್ನು ಮಾಡಬಹುದಾಗಿದೆ. ರಮೇಶ್ ಅವರೇ, ಸಾಕಷ್ಟು ಕೆರೆಗಳು ವಿಜಯಪುರ ಜಿಲ್ಲೆ ಒಳಗದವ ಮತ್ತು ಅವುಗಳನ್ನು ಬೌಡಿಗಳು ಅಂತಲೂ ಕೂಡ ನಾವು ಕರೀತಾ ಇದ್ದೀವಿ, ಅಂದರೆ ನೀರಿನ ಮೂಲಗಳು. ಇವುಗಳ ಸಂರಕ್ಷಣೆ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಸರ್, ವಿಜಯಪುರದಲ್ಲಿ ನಾವು ಸುಮಾರು ಕೆರೆಗಳನ್ನು ನೋಡಬಹುದಾಗಿದೆ. ಅದರಲ್ಲಿ ಭೂತನಾಳ ಕೆರೆ, ತಿಕೋಟಾ ಕೆರೆ, ಯಾಕುಂದಿ ಕೆರೆ, ಮಮದಾಪುರ ಕೆರೆ ಮತ್ತು ಸಂಕ ಕೆರೆ, ಬಿಜ್ಜರಗಿ ಲಿಫ್ಟ್ ಇರಿಗೇಷನ್ ಇಂದ ಕೂಡ ಕೆರೆಗಳನ್ನು ಮಾಡಿದ್ದಾರೆ. ಬಬಲಾದಿ ಕೆರೆ ಮತ್ತು ಸಿದ್ಧನಾಥ ಕೆರೆ, ಇಂಡಿ ಕೆರೆ, ಬಳಗಾನೂರು ಕೆರೆ, ಬರಡೋಲ್ ಕೆರೆ ಹಾಗೂ ಮಮದಾಪುರ ಕೆರೆ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಪ್ರಮುಖವಾದ ಕೆರೆಗಳಾಗಿದ್ದಾವೆ ಸರ್. ಅವುಗಳ ಸಂರಕ್ಷಣೆ ನಮ್ಮ ಜನತೆಯ ಒಂದು ಆದ್ಯ ಕರ್ತವ್ಯ ಆಗಿದೆ ಸರ್. ರಮೇಶ್ ಅವರೇ, ಸಾಕಷ್ಟು ಹೇಳಿದ್ರಿ ಕೆರೆಗಳ ಸಂರಕ್ಷಣೆ ಬಗ್ಗೆ. ತಮ್ಮ ಮೊಬೈಲ್ ನಂಬರ್ ಯಾರಿಗಾದರೂ ಬೇಕು ಅಂತಂದ್ರ ಹೇಳ್ತೀರಿ? ಹಾಂ ಸರ್, ಖಂಡಿತವಾಗಿ ಹೇಳ್ತೀವಿ ಸರ್. ನನ್ನ ಮೊಬೈಲ್ ನಂಬರ್ 9535879633. ಆತ್ಮೀಯರೇ, ಡಾಕ್ಟರ್ ರಮೇಶ್ ಅವರ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535879633 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ರಮೇಶ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಯಾವ ರೀತಿ ಕೆರೆಗಳು ನಮ್ಮ ಇತಿಹಾಸದೊಳಗೆ ಜನರ ಜೀವನವನ್ನು ಬೆಳಗಿದು ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ಒಂದು ಪಾತ್ರ ಎಷ್ಟು ಮಹತ್ವದ್ದಾಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಇತ್ತೀಚಿನ ನಗರೀಕರಣದಿಂದಾಗಿ ಮತ್ತು ಆಧುನೀಕರಣದಿಂದಾಗಿ ಯಾವ ರೀತಿ ಕೆರೆಗಳು ಹಾಳಾಗ್ತಾ ಇದ್ದಾವೆ, ಮತ್ತು ಜನಸಂಖ್ಯಾ ಸ್ಫೋಟದಿಂದ ಯಾವ ರೀತಿ ಕೆರೆಗಳ ಒತ್ತುವರಿಯಾಗಿ ಅವುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಯಾವ ರೀತಿ ತಾವು ಬೆಳಕು ಚೆಲ್ಲಿದ್ರಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಕೆರೆಯ ನೀರನ್ನು ನಾವು ಸಂಗ್ರಹ ಯಾವ ರೀತಿ ಮಾಡಬೇಕು, ವಿಶೇಷವಾಗಿ ನದಿಗಳ ನೀರನ್ನು ತುಂಬಿಸಿ ಕೆರೆಗಳನ್ನು ನಾವು ಕಾಪಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ ಅನ್ನುವಂತಹ ವಿಚಾರಗಳನ್ನು ಹೇಳಿದು. ನಮ್ಮ ಸಾರ್ವಜನಿಕರು ಯಾವ ರೀತಿ ತಮ್ಮ ಕರ್ತವ್ಯವನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ಹೇಳಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಕೆರೆಗಳ ಸಂರಕ್ಷಣೆ ಕುರಿತು ವಾಲ್ಮಿ ಸಂಸ್ಥೆಯ ಸಮಾಜ ವಿಜ್ಞಾನ ಹಾಗೂ ಕೃಷಿ ಅರ್ಥಶಾಸ್ತ್ರದ ಸಮಾಲೋಚಕರಾಗಿರುವ ಡಾ ರಮೇಶ್ ಜಿಬಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ದರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಒಲುಮೆ. ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಏನ್ ಸಮಾಚಾರ ವಿಜಯ್? ಇತ್ತೀಚೆಗೆ ನಿನ್ ವ್ಯಾಪಾರದ ಜಾಹೀರಾತು ಆಕಾಶವಾಣಿಲಿ ಬಹಳ ಮಿಂಚ್ತಾ ಇದೆಯಲ್ಲ. ಬರೀ ಮಿಂಚ್ತಾ ಇರೋದಷ್ಟೇ ಅಲ್ಲ, ಇದೇ ಜಾಹೀರಾತಿನಿಂದಾಗಿ ನನ್ನ ವ್ಯಾಪಾರ ಹಗಲು ರಾತ್ರಿ ಅನ್ನದೇ ದುಪ್ಪಟ್ಟಾಗ್ತಾ ಇದೆ. ಆದ್ರೆ ಆಕಾಶವಾಣಿಲಿ ನಮ್ಮ ಉದ್ದಿಮೆ ಜಾಹೀರಾತು ಕೊಡೋದು ಅಂದ್ರೆ ತುಂಬಾ ಸರಳ. ಈಗ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರದಿಂದ ನಮ್ಮ ಜಾಹೀರಾತು ನೀಡೋದು ಹೂ ಎತ್ತಿದ ಹಾಗೆ ಸುಲಭ. ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1512 ಕರೆ ಮಾಡಿ ನಮ್ಮ ಹೆಸರು, ನಮ್ಮ ಊರಿನ ಹೆಸರು ಹೇಳಿ ನಿಶ್ಚಿಂತೆಯಿಂದ ಇರಬಹುದು. ಶುಲ್ಕರಹಿತ ದೂರವಾಣಿ 1512 ಕರೆ. ಹೌದು, ಆಕಾಶವಾಣಿಯ ಪ್ರತಿನಿಧಿ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ, ನಿಮ್ಮ ಬೇಕು ಬೇಡಗಳಿಗೆ ಅನುಸಾರ ಜಾಹೀರಾತು ಯೋಜನೆ ತಯಾರು ಮಾಡ್ತಾರೆ. ಹಾಗಾದ್ರೆ ನಾನು ಇವತ್ತೇ ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1512 ಕರೆ ಮಾಡ್ತೀನಿ. ನನ್ನ ಒಳ್ಳೆ ದಿನಗಳು ಬೇಗ ಶುರು ಆಗ್ಬೇಕಲ್ವಾ? ನೀವು ಕೂಡ ದೇಶದ ಯಾವುದೇ ಸ್ಥಳದಿಂದ ಆಕಾಶವಾಣಿಯ ಶುಲ್ಕರಹಿತ ದೂರವಾಣಿ 1512 ಕರೆ ಮಾಡಿ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ ನಿಮ್ಮ ವ್ಯಾಪಾರ ವೃದ್ಧಿಸಿಕೊಳ್ಳಿ. ನಿಮ್ಮ ವ್ಯಾಪಾರದ ಏಳಿಗೆಗಾಗಿ ಆಕಾಶವಾಣಿಯ ಪ್ರಕಟಣೆ. ಕೇಳಿ ದೊಡ್ಡಾಟದ ಪದಗಳನ್ನು ಧಾರವಾಡದ ಶಿವಮೂರ್ತಯ್ಯ ಸಂಗಯ್ಯ ಹಿರೇಮಠ್ ಹಾಗೂ ತಂಡದವರಿಂದ. ah ಆ